ಅದೇ ಸರ್, ನಮ್ಮ ಜೊತೆಗೆ ಈಗೇನು ನಮ್ಮಲ್ಲಿ ರೇಷ್ಮೆ ಏನು ಇಪ್ಪನೇಳೆ ನಾಟಿ ಮಾಡ್ತೀವಿ, ಇದ್ರ ಜೊತೆಗೆ ಏನು ಹುಳ ಸಾಕ್ತಾ ಇರ್ತೀವಿ. ಸಾಕಣೆ ಮಾಡೋದ್ರ ಜೊತೆಗೆ ನಾನು ಆಗಲೇ ಹೇಳಿದೆ, ಹಸು ಸಾಕಣೆ ಮಾಡ್ತಕ್ಕಂಥ ಒಂದು ಕೆಲಸನ ಮಾಡ್ಬೋದು, ಅದು ಭಾಳ ಲಾಭದಾಯಕ ಇತ್ತೀಚೆಗೆ ತಮಗೆ ಗೊತ್ತಿದೆ, ಅದನ್ನು ಮಾಡ್ಬೋದು. ಕುರಿ ಸಾಕಾಣಿಕೆನ ಮಾಡ್ಬೋದು, ಈಗ 8-10 ಕುರಿಗಳನ್ನು ಸಾಕಣೆ ಮಾಡ್ತಕ್ಕಂಥದ್ದು ಇದೆ. ಜೇನು ಕೃಷಿಯನ್ನು ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ಬೋದು, ಮೀನು ಸಾಕಾಣಿಕೆಯನ್ನು ಮಾಡ್ಬೋದು. ಇವೆಲ್ಲ ಕೃಷಿ ಚಟುವಟಿಕೆಗಳನ್ನ ನಾವು ಮಾಡ್ಕೊಂಡು ಮೀನನ್ನು ಸಾಕ್ಬೋದು, ಮೀನನ್ನು ಸಾಕ್ಬೋದು. ಮುಂದಿನ ಕರೆಯನ್ನ ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಬಹುದು. ಹಾ ಕೇಳಿ. ಹಲೋ ಸರ್. ಹಾ ಕೇಳಿ, ಪ್ರಶ್ನೆ ಕೇಳಿ. ಹಲೋ ರೀ. ಹಾ ಕೇಳ್ತಾ ಇದ್ದಾರೆ. ಇದು ರೀ ನಮ್ದು ಕೆಂಪ ಎರಡು ನೆಲ ಐತ್ರಿ. ಹಾ ಯಾವ ಊರ್ರಿ ಅಂದ್ರಿ? ನಮ್ದು ಬೀಗಿ ತಾಲೂಕ್ ಕಾಟ್ರಿಕ್ನಿಂದ ದುಂಡಪ್ಪ ಬೋಲ್ ಅಂತ್ರಿ. ಹಾ ಆಯ್ತ್ರಿ, ಕೇಳ್ರಿ. ರೇಷ್ಮೆ ಹಚ್ಬೇಕಂತ ಮಾಡಿರಿ, ಹೆಂಗ್ ಮಾಡಿದ್ರಿ ಸರ್ ಅದನ್ನ? ಅಲ್ಲ, ನೀವು ನಿಮ್ಮ ಹತ್ರ ಯಾಂತ್ರೀಕರಣ ಜಮೀನ್ ಎಷ್ಟು ಎಕರೆಗೆ ನಾಟಿ ಮಾಡ್ತೀರಾ? ಎರಡು ಎಕರೆಗ? ಎರಡು ಎಕರೆ ಮಾಡೋದಿದ್ರೆ ನೀವು ಯಾಂತ್ರೀಕರಣ ಬೇಸಾಯ ಮಾಡಿ. ಯಾಕಂದ್ರೆ ಕೆಲಸಗಾರ ನಿಮ್ಗೆ ಗೊತ್ತಿದೆ, ಕೆಲಸಗಾರ ತೊಂದರೆ ಇರೋದ್ರಿಂದ ಯಾಂತ್ರೀಕರಣ ಬೇಸಾಯ ಮಾಡಿ. 9-3 ಸಾಲಿನಿಂದ ಸಾಲಿಗೆ 9 ಮಾಡಿ, ಗಿಡದಿಂದ ಗಿಡಕ್ಕೆ 3 ನಾಟಿ ಮಾಡಿ. ನಾಟಿ ಮಾಡಿದ ನಂತರ ಯಾಂತ್ರೀಕರಣ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ನೀವು ರೇಷ್ಮೆ ಹುಳು ಸಾಕುವ ಮನೆಯನ್ನು ಕಡಿಮೆ ವೆಚ್ಚದಲ್ಲಿ ಒಂದು ರೇಷ್ಮೆ ಹುಳು ಸಾಕುವ ಮನೆಯನ್ನು ನಿರ್ಮಾಣ ಮಾಡಿ, ಅದಕ್ಕೆ ನಮ್ಮಲ್ಲಿ ಇಲಾಖೆಯಲ್ಲಿ ಸಹಾಯಧನ ಸೌಲಭ್ಯಗಳು ಸಿಗ್ತದೆ, ಅದನ್ನು ಬಳಕೆ ಮಾಡಿಕೊಂಡು ನೀವು ರೇಷ್ಮೆ ಕೃಷಿಯನ್ನು ಪ್ರಾರಂಭ ಮಾಡ್ಬೋದು. ದುಂಡಪ್ಪ ಅವರು ಅಲ್ಲಿ ರೇಷ್ಮೆ ಕೃಷಿ ಇಲಾಖೆಗೆ ಹೋಗಿ ಬನ್ನಿ, ಭೇಟಿ ಕೊಡಿ. ನಮಸ್ಕಾರ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಓಕೆ, ನಮಸ್ತೆ. ನಮಸ್ಕಾರ ಸರ್, ನಾನು ಕೊಪ್ಪಳದಿಂದ ಮುತ್ತು ಚಲುವಾದಿ ಅಂತ ಸರ್ ಮಾತಾಡ್ತಿರೋದು. ಕೇಳ್ರಿ ಚಲುವಾದಿ ಅವರು. ಸರ್, ನಾನು ರೈತ ಅಲ್ಲ, ಆದ್ರೆ ಕಾರ್ಯಕ್ರಮ ಕೇಳುವ ಸರ್. ನಾನು ಕೇಳಿ ಸರ್, ನಮ್ಮಲ್ಲಿ ಹೊಸಪೇಟೆ ಆಕಾಶವಾಣಿ ಮುಖಾಂತರ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಬರುತ್ತೆ. ಹೌದು. ಮತ್ತೆ ನಿಮ್ದಲ್ಲಿ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತೇನೆ ಸರ್, ನಂಗೆ ಬಹಳ ರೈತರ ಬಗ್ಗೆ ಒಲವಿದೆ, ಮತ್ತೆ ಕಾರ್ಯಕ್ರಮ ಕೇಳ್ಬೇಕನ್ನ ಆಸೆ ಇದೆ ಸರ್ ನಂಗೆ. ನಮ್ಮಲ್ಲಿ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಸರ್. ಹೌದು. ಅಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೂಡ ಅಷ್ಟೇ ನೀಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ನಾವು ಕೇಳ್ತಿರ್ತೀವಿ ಸರ್. ರೈತರ ಬಗ್ಗೆ ಕಾರ್ಯಕ್ರಮ ಕೇಳಿದ್ರೆ ನನಗೆ ಇಷ್ಟ ಸರ್, ಅಷ್ಟೇ, ಅದಕ್ಕೋಸ್ಕರ ಕಾಲ್ ಮಾಡಿದೆ ಸರ್. ಅಲ್ಲ, ಈಗ ಸದ್ಯ ಈ ಕಾರ್ಯಕ್ರಮ ಹೊಸಪೇಟೆಯಿಂದನೂ ಬರ್ತಾ ಇದೆ. ಅದು ಕಿಸಾನ್ ವಾಣಿ ಸ್ಟೇಷನ್ ಅಂತ ಕೆಲವೊಂದು ಕೇಂದ್ರಗಳಿಗೆ ಅದು ನಿಗದಿಪಡಿಸಲಾಗಿದೆ. ಅದು ಈ ಮುಖ್ಯ ವಾಹಿನಿಗಳಲ್ಲಿ ಅದು ಇರೋದಿಲ್ಲ, ಅದ್ರ ಕಾರ್ಯಕ್ರಮ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಇಲ್ಲಿ ಹೋಗ್ತವೆ. ಓಕೆ ಓಕೆ, ಇಲ್ಲ ಆಯ್ತು ಬಿಡಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ಕಾರ ಸರ್. ನಮಸ್ತೆ. ಯೋಗೇಂದ್ರ ಪ್ರಸಾದ್, ಎಲ್ ಸಿ ಗ್ರಾಮ ನಂಜಿಗೋಡ್ ತಾಲೂಕಿನಿಂದ. ಇನ್ನೊಮ್ಮೆ ಕೇಳಿ, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಓಕೆ ಸರ್, ಓಕೆ. ಹಾಂ, ಹೆಸರು ಹೇಳಿ, ಎಲ್ಲಿಂದ? ನಂಜನಗೂಡ್ ತಾಲೂಕು ಎಲ್ ಸಿ ಗ್ರಾಮದಿಂದ ಯೋಗೇಂದ್ರ ಪ್ರಸಾದ್ ಸರ್. ಹಾಂ ಕೇಳಿ, ಯೋಗೇಂದ್ರ ಪ್ರಸಾದ್ ಅವ್ರ ಪ್ರಶ್ನೆ ಕೇಳಿ ಜಲ್ದಿ. ಸರ್, ಇವಾಗ ರೇಷ್ಮೆ ಕೃಷಿ ಮಾಡ್ತಾರಲ್ಲ ಹೊಸ ರೈತರುಗಳಿಗೆ, ಹೌದು, ತರಬೇತಿಯನ್ನು ಕೊಟ್ಟು ಅಲ್ಲೇ ಸಾಲವನ್ನು ಮಂಜೂರು ಮಾಡಿದ್ರೆ ಅನುಕೂಲ ಆಗಿದೆ ಸರ್, ಡಿಬಿಟಿ ಮೂಲಕ ಹೇಳ್ತಾರೆ ಡಾಕ್ಟರ್. ಇಲ್ಲ, ಈಗ ತರಬೇತಿಗಳು ನಮ್ಮಲ್ಲಿ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ರೇಷ್ಮೆ ಸಂಶೋಧನಾ ಕೇಂದ್ರ ರೇಷ್ಮೆ ಮಂಡಳಿದು, ಮತ್ತೆ ನಮ್ಮ ರಾಜ್ಯ ಸರ್ಕಾರದ ರೇಷ್ಮೆ ಏನು ಸಂಶೋಧನಾ ಕೇಂದ್ರ ಇದೆ, ಅಲ್ಲೇ ತರಬೇತಿಯನ್ನು ಕೊಡ್ತಾ ಇರ್ತಾರೆ. ನಮ್ಮ ವಿಸ್ತರಣಾ ಏನು ತಾಂತ್ರಿಕ ಸೇವಾ ಕೇಂದ್ರಗಳಿದೆ, ಸೇವಾ ಕೇಂದ್ರಗಳ ಮುಖಾಂತರ ಕೂಡ ನಿಮಗೆ ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಆಮೇಲೆ ನಮ್ಮ ರೇಷ್ಮೆ ತರಬೇತಿ ಶಾಲೆಗಳಿದೆ, ತರಬೇತಿ ಶಾಲೆಗಳಲ್ಲೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಹತ್ತಿರದ ತಾಂತ್ರಿಕ ಸೇವಾ ಕೇಂದ್ರಗಳ ಮುಖಾಂತರ ನೀವು ಅಲ್ಲಿ ಏನಾದರೂ ಅರ್ಜಿಯನ್ನು ಕೊಟ್ಟರೆ ಅವರು ನಿಮಗೆ ಆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಆಗುತ್ತೆ. ಅದರಿಂದ ನೀವೆಲ್ಲರೂ ಕೂಡ ಅದನ್ನ ಮಾತಾಡ್ಬೋದು. ನೀವು ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ನಿಮ್ಗೆ ಅದರದ್ದು ತರಬೇತಿ ಕೊಡ್ತಕ್ಕಂಥದ್ದು, ತರಬೇತಿ ಯಾವಾಗಿದೆ ಏನಿದೆ ಅಂತೇಳಿ ಅದಕ್ಕೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಸಾಲ ಮಂಜೂರು ಮಾಡ್ತಕ್ಕಂಥ ಯೋಜನೆ ನಮ್ಮಲ್ಲಿ ತಕ್ಷಣಕ್ಕೆ ಇಲ್ಲ, ಅದಕ್ಕೆ ಯಾಕಂದ್ರೆ ನಿಗದಿತ ದಾಖಲಾತಿಗಳು ಎಲ್ಲ ಬೇಕಾಗುತ್ತೆ, ಅರ್ಹತೆ ಎಲ್ಲ ನೋಡ್ಬೇಕಾಗತ್ತೆ. ಸಾಲ ಅಲ್ಲೇ ಮಂಜೂರು ಮಾಡೋಕ್ಕಾಗೋದಿಲ್ಲ, ನೀವು ಮಾಡಿದ ನಂತರ ನಮ್ಮಲ್ಲಿ ಎಲ್ಲ ಸಹಾಯಧನ ಸೌಲಭ್ಯಗಳು ಪಡಲಿಕ್ಕೆ ಅವಕಾಶ ಇದೆ. ನೀವು ಮನಸ್ಸು ಮಾಡಿ ಹೋಗ್ರಿ, ನಿಮ್ಗೆ ಎಲ್ಲ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆಯನ್ನು ನೋಡೋಣ. ಡಾಕ್ಟರ್ ಶ್ರೀನಿವಾಸ್ ಅವರೇ, ಸುಧಾರಿತ ಬೇಸಾಯ ರೇಷ್ಮೆ ಕೃಷಿಯಲ್ಲಿ ನಾವು ನೋಡಿದ ಹಾಗೆ

ಇದೊಂದು ಮನ ಕಲಕುವ ವಿಶಿಷ್ಟ ವಿರಳ ಮತ್ತು ಹುಯೆಗೂ ನಿಲುಕದ ಒಂದು ಮೂಕ ಸಂವಾದವನ್ನು ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಚಾಮರಾಜನಗರದಿಂದ ಮಂಡ್ಯ ಜಿಲ್ಲೆ ಮದ್ದೂರಿಗೆ ವರ್ಗಾವಣೆಯಾಗಿ 3 ತಿಂಗಳಾಗಿತ್ತು. ಈ ಮದ್ದೂರಿನ ಲೀಲಾವತಿ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ ನಾನು. ಅವತ್ತು ಭಾನುವಾರ ಆಗಿತ್ತು, ಆಗಲೇ ಒಂದು ಸ್ವಲ್ಪ ಮನಸ್ಸು ರಜೆ ಮೂಡ್ನಲ್ಲಿತ್ತು. ಆದರೂ ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಮಲಗಿದ್ದಾಗ ಯಾರೋ ಒಂದು ಕಾಲಿಂಗ್ ಬೆಲ್ ಒತ್ತಂಗಾಗಿದೆ. ನನ್ನ ಮನೆಯವಳು ಬಾಗಿಲು ತೆಗೆದು ನೋಡಿದಾಗ, ರೀ ಹೋಟೆಲ್ ಮಾದೇವಪ್ಪನವ್ರು ಬಂದಿದ್ದಾರೆ ಅಂದಲು. ಒಳಗೆ ಒಂದು ಸ್ವಲ್ಪ ಕೂರ್ಸಮ್ಮ ಅಂತ ಹೇಳಿ ಮತ್ತೆ ನಿದ್ದೆ ಹೋದೆ. ಸ್ವಲ್ಪ ಹೊತ್ತು ಬಂದು, ರೀ ಅವ್ರ ಹಸುಗೆ ಹೆರಿಗೆ ಪ್ರಾಬ್ಲಮ್ ಅಂತೆ, ಹೋಗಿ ನೋಡಿ ಅಂದಲು. ತಕ್ಷಣ ನಾನು ಇದೊಂದು ಎಮರ್ಜೆನ್ಸಿ ಕೇಸ್ ಅಂತೇಳಿ ಮಾದೇವಪ್ಪನ ಏನಾಗಿದೆಪ್ಪ ಅಂತ ಕೇಳಿದೆ. ಸರ್, ಮೊನ್ನೆ ಆ ತುಂಬು ಗರ್ಭದ ಹಸು ತಂದಿದ್ನಲ್ಲ, ಜರ್ಸಿ ಹಸು, ಅದು ಮಧ್ಯರಾತ್ರಿ ಎದ್ದು ನೋಡಿದಾಗ ನಂಬರ್ ಹಾಕ್ಕೊಂಡು ಚೆನ್ನಾಗಿತ್ತು ಸರ್. ಈ ಕೋಳ್ ಕೂಗೋ ಹೊತ್ತಿನಲ್ಲಿ ಎದ್ದು ನೋಡಿದ್ರೆ ಕೆಡ್ಕೊಂಡದ್ದು ಒಂದೇ ಸಮನೆ ಮುಕ್ತಾ ಇದೆ, ಉಚ್ಚ ಪುಟ್ಟಿನೂ ಹೊರಗಡೆ ಬರಲಿಲ್ಲ, ಕರುನೂ ಕಾಣಿಸ್ತಾ ಇಲ್ಲ. ನಮ್ಮವ್ರಿಗೆಲ್ಲ ಗಾಬರಿ ಆಗ್ಬಿಟ್ಟಿದೆ ಸರ್, ಬೇಗ ಬನ್ನಿ ಸಾರ್ ಅಂದು. ತಕ್ಷಣ ನಾನು ಆ ಶಿವಪುರದ ಸತ್ಯಾಗ್ರಹ ಸೌಧ ಹಿಂಭಾಗ ಮಾದೇವಪ್ಪನ ಮನೆ ಇದ್ದದ್ದು, ನಾನು ಬೈಕ್ನಲ್ಲೇ ಅವ್ರನ್ನ ಕೂರಿಸಿ ಮನೆ ಹತ್ರ ಹೋದ್ವಿ. ಆ ಮನೆಗೆ ಕಾಲಿಡ್ತಿದ್ದಂತೆ ಅವ್ರ ಹೆಂಡತಿ ಈ ಉಸಿರಿಗೂ ಬಿಡುವಿಲ್ಲದಂತೆ ಮಧ್ಯರಾತ್ರಿಯಿಂದ ಇಲ್ಲಿವರೆಗೆ ಆಗಿರುವ ಹಸುವಿನ ಸಮಾಚಾರದ ವಾರ್ತೆಯನ್ನು ಪಟಪಟ ಅಂತ ಮಂಡಿಸಿದ್ಲು. ಏನು ಗಾಬರಿ ಆಗ್ಬಿಡಮ್ಮ, ಒಳಗೋಗಿ ಸೋಪು ನೀರು ಬಿಸಿನೀರು ತಗೊಂಡು ಬನ್ನಿ, ನಾನು ಅವ್ರಿಗೆ ಸರಿ ನೋಡ್ತೀನಿ, ಸರಿ ಹೋಗುತ್ತೆ ಎಲ್ಲ ಅಂಥೇಳಿ ಹಸುವಿನ ಹತ್ರ ಹೋದೆ. ಆ ಹಸು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸೋರಿಸ್ತಾ ಇತ್ತು. ನನ್ನ ಕೈ ಪ್ಯಾಂಟನ್ನು ಪದೇ ಪದೇ ನಾಲ್ಗೆಯಿಂದ ನೆಕ್ತಾ ಇತ್ತು. ಯಾಕೆ ಹಸು ಈ ಥರ ಮಾಡ್ತಿದೆ, ಯಾವ ಹಸು ಈಗ ಮಾಡ್ತಾ ಇಲ್ವಲ್ಲ ಅಂಥೇಳಿ, ಓಹ್ ಇದೊಂದು ಕೆಲವು ಜೀವಸತ್ವಗಳ ಕೆಲವು ಖನಿಜಾಂಶಗಳ ಕೊರತೆಯಿಂದ ಆಗ್ಬೋದೆ ಅಂತೇಳಿ ಒಂದು ಐವಿ ಡ್ರಿಪ್ ಎಲ್ಲ ಕೊಟ್ಟು ಹಸುವನ್ನು ನನ್ನ ಗ್ಲೌಸ್ ಹಾಕಿ ಕೈ ತೋರಿಸಿ ಯೋನಿ ಒಳಗಡೆ ಗರ್ಭವನ್ನು ಚೆಕ್ ಮಾಡಲಿಕ್ಕೆ ಹೋದೆ. ಆಗ ಆ ಕರು ಹಿಮ್ಮುಖವಾಗಿರೋದು ಗೊತ್ತಾಯಿತು. ಇದನ್ನು ನಾವು ಬ್ರೀಚ್ ಪ್ರೆಸೆಂಟೇಷನ್ ಅಂತೀವಿ. ಇದನ್ನು ಅನೇಕ ಬಾರಿ ನಾನು ತೆಗೆದಿರೋದುಂಟು, ಆದರೆ ಈ ಒಂದು ಸಮಯದಲ್ಲಿ ನನಗೂ ಒಂದು ನಡಕ ಶುರುವಾಯಿತು. ಅದು ಅವ್ರ ಹತ್ರ ಒಂದು ಟೀ ತರಿಸಿ ಟೀ ಕುಡ್ಕೊಂಡು ಆ ಕರುವನ್ನು ತೆಗೆಯುವಂಥ ಸ್ಕೆಚ್ಚನ್ನು ಮನಸ್ಸಿನಲ್ಲೇ ಮೂಡಿಸ್ಕೊಂಡು ನಂತರ ಒಳಗಡೆ ಕೈ ಹಾಕಿ ಸಾವಕಾಶವಾಗಿ ಕರು ತೆಗಿಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ಯೋನಿ ಚಿಕ್ಕದಾಗಿತ್ತು. ಹಿಂದಿನ ಬಾರಿ ಯಾರೋ ಎಪಿಸಿಯಾಟಮಿ ಮಾಡಿ ಆ ಕರುವನ್ನು ತೆಗೆದಿರುವಂಥ ಒಂದು ಗುರುತಿತ್ತು. ನಾನು ಅದೇ ಒಂದು ಲೋಕಲ್ ಅರವಳಿಕೆ ನೀಡಿ ಎಪಿಸಿಯಾಟಮಿ ಮಾಡಿ ಕರುವನ್ನು ತೆಗೆದ್ವಿ. ಹೆಣ್ಗರು ಆಗಿತ್ತು. ಏನಮ್ಮ ಲಕ್ಷ್ಮಿ ಬಂದಿದ್ದಾಳೆ ಅಂದೆ. ಅವರಿಬ್ಬರೂ ಕೂಡ ಖುಷಿಯಿಂದ ಕರುವನ್ನು ಎತ್ತಿ ಮುದ್ದಾಡಿ ಆ ಗಿಣ್ಣಾಲನ್ನ ಕುಡಿಸಿ ಹಸುವಿನ ಪಕ್ಕ ಇಟ್ಟರು. ಆಗ ಎಲ್ಲ ಔಷಧೋಪಚಾರ ಮಾಡಿದ್ಮೇಲೆ ನಾನು ಮತ್ತೆ ಚೇರ್ ಮೇಲೆ ಕುಳಿತುಕೊಂಡು ಟೀ ಕುಡಿತಾ ಕುಳಿತಿದ್ದೆ. ಏನಮ್ಮ ಈ ಹಸುನ ಎಲ್ಲಿಂದ ತಂದ್ರಿ ಅಂದೆ. ಸರ್, ಇದು ಚಾಮರಾಜನಗರ ತಾಲೂಕಿನ ಅಂಡ್ರಕಳ್ಳಿ ಅಂತ ನಮ್ಮೂರು, ಅಲ್ಲಿಂದ ತಂದ್ವಿ ಸರ್. ಅಲ್ಲಿ MPCS ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದಾರೆ ಶಿವನಂಜಪ್ಪ ಅಂತ ನಮ್ಮಣ್ಣ. ಬರೀ ಜರ್ಸಿ ಹಸುಗಳನ್ನೇ ಕಟ್ಟಿದ್ದಾರೆ, ನಮ್ಮ ಮನೆಗೆ ಒಂದು ಕೊಟ್ಟರು ಸರ್, ಇದು ತಂದು ಒಂದು ವಾರ ಆಗಿತ್ತು ಅಂದರು. ಹೌದಾ, ಮತ್ತೆ ಏನಾರ ಹೇಳಿದ್ರ ಶಿವನಂಜಪ್ಪ ಅಂದೆ. ಇಲ್ಲ ಸರ್, ಏನೂ ಇಲ್ಲ, ಇದಕ್ಕೆ ಚಿಕ್ಕ ಕರುನಲ್ಲಿ ಇದಕ್ಕೆ ಎಲ್ಲ ಗಿಣ್ಣುಗಳ ಕಾಲುಗಳು ಊತ ಇತ್ತಂತೆ. 1 ತಿಂಗಳು ಡಾಕ್ಟರ್ ಯಾರೋ ಬಂದು ಟ್ರೀಟ್ಮೆಂಟ್ ಮಾಡಿ ಉಳಿಸಿದ್ರಂತೆ ಸರ್. ಇದು ಮೊದಲನೇ ಸೂಲ್ನಲ್ಲೂ ಇದೇ ಥರ ಒಂದು ಆಪರೇಷನ್ ಮಾಡಿ ಕರು ತೆಗೆದಿದ್ರಂತೆ ಸರ್, ಅಷ್ಟು ಹೇಳಿದ್ದ ನಮ್ಮಣ್ಣ ಅಂದರು. ಹೌದಾ, ಶಿವನಂಜಪ್ಪ ಏನಾರ ಡಾಕ್ಟ್ರ್ ಬಗ್ಗೆ ಕ್ಲೂ ಕೊಟ್ಟರೇನಮ್ಮ ಅಂದೆ. ಇಲ್ಲ ಸರ್, ಯಾವುದೋ ಡಾಕ್ಟ್ರು ವರ್ಗಾವಣೆ ಹೋಗಿದ್ದಾರಂತೆ ಅಂತ ಹೇಳಿದ್ರು. ನೋಡಮ್ಮ, ಆ ರಮೇಶ್ ಡಾಕ್ಟ್ರು ನಾನೇ, ಸುಮಾರು ಚಾಮರಾಜನಗರದಲ್ಲಿ 1.5 ವರ್ಷ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದೆ. ಓ ಹೌದಾ ಸರ್, ಈ ಹಸು ತುಂಬ ಅದೃಷ್ಟ ಮಾಡಿತ್ತು ನೋಡಿ, ಅದಕ್ಕೆ ಏನೋ ನೀವು ಬಂದಾಗ ನಿಮ್ಮ ಕೈಗಳನ್ನ ನೆಕ್ತಾ ಇತ್ತು ಸರ್, ಅದಕ್ಕೆ ನಿಮ್ಗೆ ಗುರ್ತು ಸಿಕ್ಕಿರ್ಬೋದಾ ಸರ್ ಅಂದಲು. ಹಾಂ ಹೌದಾ, ಹಸು ನನ್ನ ಮೊದಲೇ ಗುರುತಿಸಿ ಈ ಥರ ವರ್ತಿಸಿತೆ, ಹಸುವಿಗೆ ನನ್ನ ನೆನಪು ಇನ್ನೂ ಇದೆಯಾ ಅಂತ ನನಗೆ ಇನ್ನೂ ಪ್ರಶ್ನೆ ಕಾಡ್ತಾನೆ ಇದೆ. ಸ್ನೇಹಿತರೆ, ಈ ಥರ ಒಂದು ಅನುಭವಗಳು ಎಲ್ಲರಿಗೂ ಆಗ್ತವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಡಾಕ್ಟರ್ ಚಂದ್ರಶೇಖರ ಹಂಚಿನಮಣಿ. ತಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಈ ಒಂದು ಭಾನುವಾರ 21, ಸೋಮವಾರ 22 ಮತ್ತು ಮಂಗಳವಾರ 23 ಡಿಸೆಂಬರ್ 2025 ಈ ತೋಟಗಾರಿಕಾ ಮೇಳವನ್ನು ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ರೈತ ಬಾಂಧವರು ಈ ಒಂದು ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ತಾವು ಸದುಪಯೋಗಪಡಿಸ್ಕೋಬೇಕು.

ಎಲ್ರಿಗೂ ನಮಸ್ಕಾರ. ನಾನು ಅರ್ಸಾಡಿಯನ್,